ತತ್ರಾದ್ಯ ಪರಮಾರ್ಥಿಕಃ. ಜೀವಾತ್ಮನನ್ನು ಮೂರು ಭಾವದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಪರಿಮಿತಿಗಳನ್ನು ಹೊಂದಿದಂತಹ ಜೀವಾತ್ಮ, ಅವನು ಸ್ವಭಾವದಿಂದ ಕೇವಲ ಚೈತನ್ಯವೇ ಆಗಿದ್ದರೂ ಕೂಡ ಏನು ಈಗ ದೇಹಾದಿಗಳ ಮಿತಿಗೆ ಒಳಪಟ್ಟು ಜೀವಾತ್ಮ ಅನಿಸಿಕೊಂಡಿದ್ದಾನೋ ಇದು ಒಂದು ಜೀವಾತ್ಮ. ಇನ್ನೊಂದು ತೋರಿಕೆಯ ಜೀವಾತ್ಮ, ತೋರಿಕೆಯ ಜೀವಾತ್ಮ. ಅರ್ಥಾತ್ ಪ್ರತಿಬಿಂಬದಂತೆ ತೋರ್ತಾ ಇರುವ ಜೀವಾತ್ಮ, ಸೂಕ್ಷ್ಮ ಶರೀರದಲ್ಲಿ ಏನು ಇವನು ಪ್ರತಿಬಿಂಬವಾಗಿ ತೋರ್ತಾ ಇದ್ದಾನೆ ಆ ಜೀವಾತ್ಮ. ಮೂರನೇದ್ದು ಕನಸಿನಲ್ಲಿರುವ ಜೀವಾತ್ಮ. ನಿನ್ನೆ ಆಗಿದೆ ಇದೆಲ್ಲ ನಿಮ್ಮ ನೆನಪಿಗೆ ತಂದುಕೊಳ್ತಾ ಇದ್ದೇನೆ, ಅಷ್ಟೆ ತಂದುಕೊಳ್ತಾ ಇದ್ದೇನೆ. ಈ ಪ್ರಕಾರ ತ್ರಿವಿಧ, ಈ ಮೂರರಲ್ಲಿ ಮೊದಲನೆಯವನಿಗೆ ಪಾರಮಾರ್ಥಿಕವಾದದ್ದು. ಮೊದಲನೆಯವನಿಗೆ ಜೀವಾತ್ಮ ಇದ್ದಾನಲ್ಲ, ಅವನ ವಾಸ್ತವಿಕತೆಯಲ್ಲಿ ಅವನು ಸಚ್ಚಿದಾನಂದ ಪರಬ್ರಹ್ಮನೇ ಆಗಿದ್ದಾನೆ. ಅಜ್ಞಾನದಿಂದಾಗಿ, ಅವಿವೇಕದಿಂದಾಗಿ, ವಿಚಾರದ ಕೊರತೆಯಿಂದಾಗಿ ಅವನು ಜೀವಾತ್ಮನಾಗಿ ತೋರಿದ್ದಾನಷ್ಟೇ ವಿನಃ ವಿಚಾರಣೆ ಮಾಡಿದಲ್ಲಿ ಅವನು ಪಾರಮಾರ್ಥಿಕವಾಗಿದ್ದಾನೆ. ಇದು ಮೊದಲನೆಯ ಜೀವಾತ್ಮನ ಕಥೆ. ಜೊತೆಗೆ ಇನ್ನೆರಡು ಜೀವಾತ್ಮರ ಪರಿಚಯವನ್ನು ಮಾಡಿಸಿದ್ದಾರೆ. ಇನ್ನು ಮುಂದೆ ಅದೇ ವಿಷಯವನ್ನು ಮುಂದುವರಿಸಿ ಎರಡನೇದವನು ಮೂರನೇದವನು ಏನು ಅಂತ ಹೇಳ್ತಾರೆ. ಅವಚ್ಛೇದ ಕಲ್ಪಿತ ಸ್ಯಾತ್, ಅವಚ್ಛೇದ್ಯಂ ತು ವಾಸ್ತವಂ, ತಸ್ಮಿನ್ ಜೀವತ್ವಮಾರೋಪಾತ್ ಬ್ರಹ್ಮತ್ವಂ ತು ಸ್ವಭಾವತಃ. ಅವಚ್ಛೇದ ಕಲ್ಪಿತ ಸ್ಯಾತ್, ಅವಚ್ಛೇದ್ಯಂ ತು ವಾಸ್ತವಂ, ತಸ್ಮಿನ್ ಜೀವತ್ವಮಾರೋಪಾತ್. ಜೀವಾತ್ಮ ಅಲ್ಲ, ಜೀವತ್ವ. ತಸ್ಮಿನ್ ಜೀವತ್ವಮಾರೋಪಾತ್ ಬ್ರಹ್ಮತ್ವಂ ತು ಸ್ವಭಾವತಃ. ನಾನು ಮಿತಿಗೆ ಒಳಪಟ್ಟವನು, ಆಯುಷ್ಯದ ಮಿತಿಗೆ ಒಳಪಟ್ಟವನು, ಭಾವನೆಗಳ ಮಿತಿಗೆ ನಾನು ಒಳಪಟ್ಟವನು, ವಿಕಾರಗಳ ಮಿತಿಗೆ ನಾನು ಒಳಪಟ್ಟವನು ಅನ್ನುವ ಯಾವ ಒಂದು ನಿಶ್ಚಯದಲ್ಲಿ ಇದ್ದಾನೋ ಅದು ಅವನವನ ಕಲ್ಪನೆ ಅಷ್ಟೇ. ಅವಚ್ಛೇದ ಕಲ್ಪಿತ ಸ್ಯಾತ್, ಅದು ಅವನ ಕಲ್ಪನ. ಜೀವನದಲ್ಲಿ ಯಾರ್ಯಾರು ಏನೇನೋ ಅಂದ್ಕೊಂಡು ಬಾಳ್ವೆ ಮಾಡ್ತಾ ಇದ್ದಾರೆ, ಎಲ್ಲರೂ ಒಂದು ಮಾತ್ರ ಡೆಫಿನೆಟ್ಲಿ ಅಂದ್ಕೊಂಡಿದ್ದಾರೆ, ಏನು, ನಾನು ಹುಟ್ಟುತ್ತೇನೆ, ನಾನು ಸಾಯ್ತೇನೆ, ಸಾಯೋ ಟೈಮ್ ಬಂದದ, ಹೋಗೋ ಟೈಮ್ ಬಂದದ. ಅನ್ಕೊಂಬೋದು. ನಾನು ಅಲ್ಪನಿದ್ದೇನೆ ಅಂತ ಅನ್ಕೊಳ್ಳುವವನು ಯಾರು? ಅವನಿಗೆ ಅವಚ್ಛೇದ್ಯ ಅಂತ ಕರೀತಾರೆ. ಅವನು ಏನು ಅನ್ಕೊಂಡಾನ ಅದಕ್ಕೆ ಅವಚ್ಛೇದ ಅಂತ ಕರೀತಾರೆ. ಮಿತಿಗೆ ಒಳಪಡಿಸುವುದು ಅವಚ್ಛೇದ, ಒಳಪಟ್ಟದ್ದು ಅವಚ್ಛೇದ್ಯ. ಮಿತಿಗೆ ಒಳಪಡಿಸಿದ್ದು ಏನಿದೆಯೋ ಅದು ಅವಚ್ಛೇದ. ಯಾವುದು ಮಿತಿಗೆ ಒಳಪಟ್ಟಿದೆಯೋ ಅದು ಅವಚ್ಛೇದ್ಯ. ಶರೀರ ಅವಚ್ಛೇದ, ಮನಸ್ಸು ಬುದ್ಧಿ ಅವಚ್ಛೇದ, ಕರ್ಮ ಭೋಗಗಳು ಅವಚ್ಛೇದ, ಕರ್ತೃ ಅವಚ್ಛೇದ್ಯ. ಅವಚ್ಛೇದ ಅವಚ್ಛೇದ್ಯ ವ್ಯತ್ಯಾಸ ಸ್ಪಷ್ಟ ಆಯ್ತಲ್ಲ. ದೇಹ ಅವಚ್ಛೇದ, ಯಾರಿಗೆ ಅವಚ್ಛೇದ? ಅವಚ್ಛೇದ್ಯ ಅವಚ್ಛೇದ ಕಲ್ಪಿತ. ಯಾರ ಕಲ್ಪನೆ ಇದು? ಅವಚ್ಛೇದ್ಯನ ಕಲ್ಪನೆ. ಆದರೆ ಈ ಅವಚ್ಛೇದ್ಯನ ವಾಸ್ತವಂ ಕಿಂ? ಈ ಅವಚ್ಛೇದ್ಯನ ವಾಸ್ತವಿಕತೆ ಏನು? ನಿಜ ಸ್ವರೂಪ ಏನು? ಅದು ನಿಜ ಸ್ವರೂಪದಲ್ಲಿ ಬ್ರಹ್ಮನೇ ಆಗಿದ್ದ. ಅವಚ್ಛೇದದ ಕಾರಣವಾಗಿ ಅವಚ್ಛೇದ್ಯ ಎಂದು ಅನಿಸಿಕೊಂಡಿದ್ದಾನಷ್ಟೇ ವಿನಃ ಅವನು ಅವಚ್ಛೇದವೂ ಅಲ್ಲ, ಅವಚ್ಛೇದ್ಯವೂ ಅಲ್ಲ. ಅವನು ಅವನು ಮಾತ್ರ. ಮತ್ತೆ ಅವನು ಅವಚ್ಛೇದವನ್ನು ಯಾಕೆ ಅನ್ಕೊಳ್ಳಿಕ್ ಹೋದ? ಅವನು ಅಜ್ಞಾನದಿಂದಾಗಿ ತಾನು ಏನು ಎನ್ನುವ ಗೊತ್ತಿಲ್ಲದೇ ಇರುವುದರಿಂದಾಗಿ ಆರೋಪಾತ್ ತನ್ನ ಮೇಲೆ ತಾನು ಆರೋಪಿಸಿಕೊಂಡಿದ್ದಾನೆ. ಕಿಂ ಆರೋಪಾತ್? ಜೀವತ್ವ ಆರೋಪಾತ್. ತಾನು ಏನು, ತಾನು ಯಾರು, ತನ್ನ ಸಹಜತೆ ಏನು, ಜನ್ಮ ಜನ್ಮಾಂತರಗಳಿಂದ ಇದು ಗೊತ್ತೇ ಇಲ್ಲ ಅವನಿಗೆ. ಪಾಪ ಜೀವಾತ್ಮನನ್ನು ನಾವು ದ್ವೇಷಿಸುವುದಕ್ಕಿಂತ, ಜೀವಾತ್ಮನನ್ನು ನಾವು ತುಚ್ಛ ಮಾಡುವುದಕ್ಕಿಂತ, ಅವಹೇಳನ ಮಾಡುವುದಕ್ಕಿಂತ ಅವನ ಬಗ್ಗೆ ನಾವು ಅಯ್ಯೋ ಅನ್ಬೇಕಷ್ಟೇ. ಪಾಪ ಈಗ ಅವನು ಯಾವುದು ಪಾತ್ರ ಇಲ್ಲ. ಯಾರ ಪಾತ್ರ ಇದೆ ಅಲ್ಲಿ? ಅಜ್ಞಾನದ ಪಾತ್ರ ಇದೆ. ಯಾವಾಗಿನಿಂದ ಇದೆ? ಅನಾದಿ ಅನಿರ್ವಾಚ್ಯ. ಅನಾದಿ ಕಾಲದಿಂದಲೂ ಈ ಕಲ್ಪ ಅಲ್ಲ, ಈ ಕಲ್ಪದ ಮೊದಲು ಇದ್ದ, ಆ ಕಲ್ಪದ ಮೊದಲು ಇದ್ದ, ಆ ಕಲ್ಪದ ಮೊದಲು ಇದ್ದ. ಕಲ್ಪಲ್ ಕಲ್ಪಾಂತರಗಳಿಂದ ತಾನು ಜೀವಾತ್ಮ, ತಾನು ಜೀವಾತ್ಮ, ತಾನು ಜೀವಾತ್ಮ, ತಾನು ಜೀವಾತ್ಮ. ತನ್ನರಿವು ತನಗಿಲ್ಲದೇ ಇದ್ದರಿಂದಾಗಿ ತಾನು ಜೀವಾತ್ಮ ಅನ್ನುವುದನ್ನೇ ಭಾವಿಸಿದ್ದಾನೆ. ತನ್ನರಿವು ತನಗಿಲ್ಲದೇ ಇದ್ದಂತಹ ಸಿಂಹ ಅಥವಾ ಹುಲಿ ತಾನು ಕುರಿ ಎಂದೇ ಭಾವಿಸಿತ್ತಲ್ವೇ? ಹತ್ತು ಹುಲಿಗಳು ಬಂದು ತಿಳಿಸಿ ಹೇಳಿದರೂ ಕೂಡ ಅದು ಮತ್ತೆ ಮ್ಯಾ ಅಂತ ಅಂತಿರ್ತೇವೆ. ನಾ ಆವಾಗ ಒಂದು ಜ್ಞಾನಿ ಹುಲಿ ಬಂದು ಶ್ರೀ ಶ್ರೀ ಟೈಗರಾನಂದ ಒಂದು ಗರ್ಜನೆ ಮಾಡ್ದ ನೋಡು. ಆ ಗರ್ಜನೆ ಹೆಂಗಿತ್ತು? ತತ್ವಮಸಿ. ನೋಡಿಲ್ಲ ನನ್ನ ನೋಡು. ಆ ತತ್ವಮಸಿ ಗರ್ಜನೆಯನ್ನು ಮಾಡಿ ತಗೊಂಡು ಹೋಗಿ ಕೂಡಿಸಿ ತನ್ನದೇ ಆದ ಒಂದು ಸಂಪ್ರದಾಯದಲ್ಲಿ ತಿಳಿಸಿ ಹೇಳ್ತು, ಏನು ನೀನು ಕುರಿಯಲ್ಲ, ನೀನು ಹುಲಿ. ಅದಕ್ಕೂ ಯಾಕೋ ಹೌದು ಹೌದು ಅನ್ನಷ್ಟು ಅಂದ್ರೆ ಸಂಪ್ರದಾಯ ಕೆಲಸ ಮಾಡಿದಂತಾತಿಲ್ಲ, ಮೆಥಡಾಲಜಿ ಕೆಲಸ ಮಾಡ್ತು. ಹೌದು ನೋಡು, ಹೌದು ಹೌದು, ನಿಂದು ಹಂಗೆ, ನಂದು ಹಂಗೆ, ನಿನ್ನ ಮಿಷಿನ್ ಹಂಗೆ, ನನ್ನ ಮಿಷಿನ್ ಹಂಗೆ, ನಿನ್ನ ಬಣ್ಣನೂ ಹಂಗೆ, ನನ್ನ ಬಣ್ಣನೂ ಹಂಗೆ. ನೀನೇ ನಾನು ನಾನೇ ಮತ್ತು ನನಗೆ ಯಾಕೆ ಮ್ಯಾ ಅಂತ ಬರ್ಲಿಕ್ಕತ್ತದ? ಅದೇ ಮ್ಯಾ ಮ್ಯಾ ಮ್ಯಾ ಅಂತ ಯಾಕೆ ಬರ್ತದೆ ಅಂದರೆ, ನೀನು ಬಾಯಿ ತೆಗೆದು ನನ್ನ ಹಾಗೆ ಗರ್ಜಿಸ್ತಾ ಇಲ್ಲ. ಕುರಿಗಳ ಮಧ್ಯದಲ್ಲಿ ಕುರಿಯಂತೆ ಇದ್ದು ಕಲ್ಪ ಕಲ್ಪಾಂತರಗಳಿಂದ ಹಾಗೇ ಇದ್ದು ಬಿಟ್ಟೀಯ. ಏನಂತೇಳಿ ಕೈಯೋ ಕೈಯೋ ಕೈಯೋ ಗರ್ಜಿಸು, ಗರ್ಜಸ್ತು ನೋಡು, ಗರ್ಜಸ್ತು ಯಾವ ರೀತಿ ಗರ್ಜಸ್ತು, ಯಾವ ರೀತಿ ಗರ್ಜಿಸ್ತು ಅಂತಂದ್ರೆ ತನ್ನ ಹಳೇ ನೆನಪುಗಳೆಲ್ಲ ಆಳಿಸೋದು. ಯಾವ ನೆನಪುಗಳು? ಕುರಿಯ ನೆನಪುಗಳು, ಕುರಿಯಂತೆ ಇದ್ದೇನೆ ಅನ್ನುವ ಅಸಹಾಯಕತೆಗಳು. ನಾನು ಅಶಕ್ತ, ನನ್ನ ಹತ್ರ ಏನಂತ ಶಕ್ತಿ ಅದ, ಏನೂ ಇಲ್ಲ, ಯಾವುದಾದ್ರೂ ಹುಲಿ ಬಂತೀನಿ ಬಿಟ್ಟರೆ ನನ್ನ ಗತಿನ ಅಂತ ಹುಲಿನ ತನ್ನನ್ನು ತಾನು ಮೇಕೆ ಅನ್ಕೊಂಡು ಭಯ ಬೀಳ್ತಾ ಇದ್ದಂತ ಆ ಭಯ ಹೊರಟೋಯ್ತು. ಅಭಯಂ ಪ್ರತಿಷ್ಠಾಂ ವಿಂದತೆ, ಅಭಯದಲ್ಲಿ ನಿಂತ್ಕೊಂಡ್ಬಿಡ್ತು. ಈಗ ಭಯ ಬೀಳೋ ಪಾಲೆ ಯಾರಿಗೆ? ಕುರಿಗಳಿಗೆ, ಕುರುಬನಿಗೆ ಭಯ ಬೀಳೋ ಪಾಳಿ ಬಂದೀಗ. ಅನ್ಯಥಾ ಇದು ತನ್ನ ಭಾವದಿಂದ ಪಾರಾಗಿಬಿಡುತ್ತೆ, ಅಲ್ಪತ್ವದಿಂದ ಪಾರಾಗಿಬಿಡುತ್ತೆ. ಹಾಗೆಯೇ ಇವತ್ತಿನ ನಮ್ಮ ಜೀವತ್ವ ಭಾವ ಅದು ಇವತ್ತಿಂದಲ್ಲ, ಎಂದು ತಪ್ಪು ಕಲ್ಪನೆ ಪ್ರಾರಂಭವಾಯಿತು, ಯಾವ ಅಜ್ಞಾನದಿಂದಾಗಿ ಎಂದು ತಪ್ಪು ಕಲ್ಪನೆ ಪ್ರಾರಂಭ ಆಯಿತು, ಅಂದಿನಿಂದಲೂ ಕೂಡ ನಮಗೆ ಜೀವತ್ವ ಭಾವವೇ ಇದೆ. ಅದಕ್ಕೆ ಎಂಟು ಉಪನಿಷತ್ತು ಮುಗಿದ ಮೇಲೂ ಕೂಡ ನೀನು ಜೀವಾತ್ಮ ಅಲ್ಲ, ಪರಮಾತ್ಮ ಇದ್ದೀಯಾ ಅಂತ ಉಪದೇಶ ಕೊಟ್ಟು ಅವನಿಗೆ ಮನೆಗೆ ವಾಪಸ್ ಕಳಿಸಿದ ಮೇಲೂ ನೀವು ಏನು ಹೇಳಿದ್ರಿ ಅದು ಅಲ್ಲಿ ಹೇಳಿದ್ರು ಬಹಳ ಚೆನ್ನಾಗಿತ್ತು, ಈಗ ನನ್ನ ಮದುವೆ ಆಗಿದೆ, ನನಗೆ ಗೊತ್ತಾಗಿದೆ, ನಾ ಬ್ರಹ್ಮಲ್ಲ, ನಾನು ಜೀವಾತ್ಮ ಅಂತ ಅಟ್ಲೀಸ್ಟ್ ಇದು ಒಂದು ಲಾಭದ. ಏನದ ಅಂತಂದ್ರೆ ಗೃಹಸ್ಥರಿಗೆ ಗೃಹಸ್ಥ ಜೀವನವನ್ನು ಮುಗಿಸಿದ ನಂತರ ಈ ಥರ ಅಧ್ಯಯನಕ್ಕೆ ಬಂದು ಕೂತ್ಕೊಂಡ್ರೆ ಇವರು ಪುನಃ ಇನ್ನೊಂದು ಮದುವೆ ಮಾಡಿಕೊಂಡು ಹೋಗಲಿಕ್ಕಿಲ್ಲ ಅಂತ ಒಂದರೆ ಸಮಾಧಾನ ನಮಗಿರುತ್ತೆ ಅಂತ ನನಗನ್ನಿಸ್ತು. ಯಾಕೆಂದರೆ ಎಲ್ಲ ಮುಗಿಸೇ ಬಂದಿರ್ತಾರೆ, ಅವರು ಅಧ್ಯಯನ ಮಾಡಲಿಕ್ಕೆ ಕೂತ್ಕೊಂಡಿರ್ತಾರೆ, ರಿಲ್ಯಾಕ್ಸ್ ಆಗಿಬಿಡ್ತಾರೆ, ಮತ್ತೆ ಹೋಗಿ ನಮಗೆ ಈಗ ರಿಯಲೈಸೇಷನ್ ಆಗ್ತಾ ಇದೆ ಏನಪ್ಪ ಅಂದರೆ ನಾ ಬ್ರಹ್ಮ ಅಲ್ಲ, ನಾ ಜೀವಾತ್ಮ. ಯಾಕೋ ಇಂಥ ಬಂತ ಬುದ್ಧಿ ನಿನಗೆ, ಮದುವೆ ಆಗಿದ್ದಿಲ್ಲ ನೋಡಿ ಅದಕ್ಕೆ ನಾ ಬ್ರಹ್ಮ ಬ್ರಹ್ಮ ಬ್ರಹ್ಮ ಅಂದಿಕತ್ತಿದ್ದೆ. ಮದುವೆ ಆದಮೇಲೆ ಗೊತ್ತಾತೆ ಇದೆಲ್ಲ ಬ್ರಹ್ಮ ಎಲ್ಲ ಭ್ರಮ, ಇದು ನಿಜವಾಗಿದ್ದು ಏನೇ ನಾ ಜೀವಾತ್ಮ. ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆಯನ್ನ ನಾವು ವಿಕ್ಷೇಪ ಅಂತ ಕರೀತೀವಿ. ಸುಮ್ಸುಮ್ಮನೆ ವಿಕ್ಷೇಪ ಆಗುವುದಿಲ್ಲ, ಹಾವಿನ ವಿಕ್ಷೇಪ ಸುಮ್ಸುಮ್ಮನೆ ಆಗುವುದಿಲ್ಲ. ಅಲ್ಲಿ ನಮಗೆ ಅಧಿಷ್ಠಾನದಲ್ಲಿ ಏನೋ ಒಂದು ಲಭ್ಯವಿರುತ್ತದೆ, ಅದು ಮುಚ್ಚಿ ಹಾಕಿರುತ್ತದೆ. ಏನಂದ್ರೆ ಹಗ್ಗದ ಅಜ್ಞಾನ, ಸರ್ಪದ ಆರೋಪ. ಹೀಗಾಗಿ ಇದು ಹಗ್ಗ ಎನ್ನುವುದು ಗೊತ್ತಿಲ್ಲ ನನಗೆ, ಇದಕ್ಕೆ ಆವರಣ ಅಂತ ಕರೀತಾರೆ. ಅದನ್ನು ತಪ್ಪಾಗಿ ತಿಳ್ಕೊಂಡೇನಿ, ಸರ್ಪ ಅಂತ ತಪ್ಪಾಗಿ ತಿಳ್ಕೊಂಡೇನಿ, ಅದಕ್ಕೆ ವಿಕ್ಷೇಪ ಅಂತ. ಒಬ್ಬನು ಗೊತ್ತಿಲ್ಲ ಎನ್ನುವ ಜೀವಾತ್ಮ, ಅದು ಒಂದು ಒಂದು ಸಂಗತಿ, ಜೀವಾತ್ಮನ ಒಂದು ಸಂಗತಿ, ನಾನು ಯಾರು ನನಗೆ ಗೊತ್ತಿಲ್ಲ. ಇನ್ನೊಂದು ಸಂಗತಿ, ನಾನು ಜೀವಾತ್ಮ, ಶರೀರ ಮನಸ್ಸು ಬುದ್ಧಿ ಇತ್ಯಾದಿಗಳಲ್ಲಿ, ಲಿಂಗ ಶರೀರದಲ್ಲಿ, ಸೂಕ್ಷ್ಮ ಶರೀರದಲ್ಲಿ, ಸ್ಥೂಲ ಶರೀರದಲ್ಲಿ ಅಭಿಮಾನಗೊಂಡಂತಹ ನಾನು ಜೀವಾತ್ಮ, ಇದು ಇನ್ನೊಂದು ಜೀವಾತ್ಮನ ಸಂಗತಿ. ಈ ಪ್ರಕಾರವಾಗಿ ಬ್ರಹ್ಮತ್ವಂ ಸ್ವಭಾವತಃ ವಿಚಾರ ಮಾಡಿದ ಮೇಲೆ ಮಾತ್ರ ಗೊತ್ತಾಗ್ತದೆ ಅವನಿಗೆ ತಾನು ಜೀವಾತ್ಮ ಅಲ್ಲ, ತಾನು ಯಾರು ಬ್ರಹ್ಮ. ಅವಚ್ಛಿನ್ನಸ್ಯ ಜೀವಸ್ಯ ಪೂರ್ಣೇನ ಬ್ರಹ್ಮಣೈಕತಾಂ ತತ್ವಮಸ್ಯಾದಿ ವಾಕ್ಯಾನಿ ಜಗುರ್ನೇತರ ಜೀವಯೋಃ ಅವಚ್ಛಿನ್ನಸ್ಯ ಜೀವಸ್ಯ ಪೂರ್ಣೇನ ಬ್ರಹ್ಮಣೈಕತಾಂ ತತ್ವಮಸ್ಯಾದಿ ವಾಕ್ಯಾನಿ ಜಗುರ್ನೇತರ ಜೀವಯೋಃ. ಒಂದು ಆವರಣದಿಂದಾಗಿ ತಾನು ಜೀವಾತ್ಮ ಅಂತ ಹೇಳಿಕೊಂಡಿದ್ದಾನೆ, ಅವನು ಮೊದಲನೆಯ ಜೀವಾತ್ಮನ ಭಾಗ. ಇನ್ನೊಬ್ಬನು ಆರೋಪ ಮಾಡಿಕೊಂಡಿದ್ದಾನೆ, ನನಗೆ ಜನ್ಮ ಇದೆ, ನನಗೆ ಮರಣ ಇದೆ, ನನಗೆ ರೋಗ ಇದೆ, ನನಗೆ ವಿಕಾರಗಳಿವೆ, ನನಗೆ ಅವಸ್ಥೆಗಳಿವೆ, ನಾನು ದುಃಖಿ, ನಾನು ಸುಖಿ, ಇವನು ಜೀವಾತ್ಮನೇ. ಎಂಥ ಜೀವಾತ್ಮ? ಆರೋಪಿತವಾದ ಜೀವ. ಹೀಗಾಗಿ ತತ್ವಮಸಿ ಅನ್ನುವಂತಹ ವಾಕ್ಯ, ತತ್ ತ್ವಂ ಅಸಿ ಆದಿವಾಕ್ಯಾನಿ, ಅಯಮಾತ್ಮ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಇವೇನು ವಾಕ್ಯಗಳಿವೆ, ಈ ವಾಕ್ಯಗಳು ಏನು ಮಾಡ್ತವೆ ಅಂತಂದರೆ, ಅವಚ್ಛಿನ್ನಸ್ಯ ಜೀವಸ್ಯ ಪರಿಮಿತಿಗೆ ಒಳಪಟ್ಟಂತಹ ಈ ಜೀವಾತ್ಮನನ್ನು ಬ್ರಹ್ಮಣ ಏಕತಾಂ, ಈ ಜೀವಾತ್ಮನನ್ನು ಬ್ರಹ್ಮನಲ್ಲಿಯ ಐಕ್ಯತೆಯನ್ನು ತೋರಿಸಲಿಕ್ಕೆ ಅವಕಾಶ ಮಾಡಿಕೊಡ್ತವೆ ತತ್ವಮಸ್ಯಾದಿ ವಾಕ್ಯ. ಅರ್ಥ ಆಯ್ತೋ? ಇನ್ನೇನು ಅರ್ಥ ಆಗಿಲ್ಲ. ತತ್ವಮಸಿ ಅನ್ನುವ ಮಹಾವಾಕ್ಯದ ಉಪದೇಶ ಯಾರ ಮೇಲೆ ಕೆಲಸ ಮಾಡ್ತದೆ ಅಂತಂದರೆ, ಹಾ, ಆರೋಪಿತ ಜೀವಾತ್ಮನ ಮೇಲೆ ಕೆಲಸ ಮಾಡುತ್ತೆ. ಆ ಮೊದಲನೇ ಕೆಟಗರಿ ಇದೆ ನೋಡ್ರಿ, ಅವನ ಮೇಲೆ ಅದು ಕೆಲಸ ಮಾಡುವುದಿಲ್ಲ, ಅವನಿಗೆ ಉಪಯೋಗ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತಂದರೆ, ಅಲ್ಲಿ ಯಾರಿಗೆ ಉಪದೇಶ ಮಾಡ್ತಿರಲಿ? ನನಗೂ ನಾನು ಯಾರಿಗೂ ಗೊತ್ತಿಲ್ಲ, ಅಷ್ಟೇ ಅವನ ಜೀವಾತ್ಮ. ಇವನಿದ್ದನ್ನು ನೋಡ್ರಿ, ನಾನು ಯಾರು ಗೊತ್ತಿಲ್ಲ, ಆದ್ದರಿಂದ ನಾನು ಯಾರು, ಆದ್ದರಿಂದ ನಾನು ಯಾರು ಶರೀರ, ಆದ್ದರಿಂದ ನಾನು ಯಾರು ಸುಖಿ ದುಃಖಿ. ಹಗರಿಗೆ ತತ್ವಮಸ್ಯಾದಿ ವಾಕ್ಯ ಯಾರ ಮೇಲೆ ಪರಿಣಾಮ ಮಾಡ್ತದೆ, ಯಾರಿಗೆ ಉದ್ದೇಶಿಸಿ ಮಾತಾಡ್ತದೆ? ಅದು ಆರೋಪಿತ ಜೀವಾತ್ಮ, ಇಗ್ನರೆಂಟ್ ಜೀವಾತ್ಮ, ಸ್ಟುಪಿಡ್ ಫೆಲ್ಲೋ. ಅವನು ನಿದ್ದೆಯಲ್ಲಿ ಮಲಗಿದಾಗ ಸುಮ್ಮನೆ ಇರ್ತಾನೆ ಅಷ್ಟೇ ಅವನು, ನಾನ್ಯಾರೂ ಗೊತ್ತಿಲ್ಲ. ಇಷ್ಟು ತಾನೇ ನಿದ್ರೆಯೊಳಗೆ ನಮ್ಮ ಅನುಭವ ಹೆಂಗಿರ್ತದೆ? ನಾನ್ಯಾರೂ ಗೊತ್ತಿಲ್ಲ. ಎಚ್ಚರಾದ ಕೂಡಲೇ ನಾನು ಹಸಿವು, ನಾನು ನೀರಡಿಕೆ, ನಾನು ಕರ್ತ, ನಾನು ನೌಕರಿ ಹೋಗಬೇಕು, ನಾನು ಉದ್ಯೋಗ ಹೋಗಬೇಕು, ನಾನು ಬಡವ, ನಾನು ಶ್ರೀಮಂತ, ನಾನು ಓದಿದವನು, ನಾನು ಓದ್ದೇವನು, ನಾನು ಕಲಿತವನು, ಇವತ್ತು ಯಾವ ಯಾವ ಜೀವಾತ್ಮ ಇವ? ಆರೋಪಿತ ಜೀವಾತ್ಮ. ಇವನಿಗೆ ಉಪದೇಶದ ಅವಶ್ಯಕತೆ ಇದೆ. ತತ್ವಮಸ್ಯಾದೆ ವಾಕ್ಯಾನಿ ಜಗುಹು, ಜಗುಹು ಅಂದರೆ ಉಪದೇಶಿಸುತ್ತವೆ. ನ ಇತರ ಜೀವಯೋಹೋ, ಬೇರೆ ಎರಡು ಜೀವರಿಗೆ ಇದು ಉಪದೇಶ ಅಲ್ಲ. ನೀವೇ ಹೇಳಿ ನೋಡೋಣ, ಭಾಳ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡು ನಿನ್ನ ಕನಸಿನೊಳಗೆ ನಿನಗೆ ನನಗೆ ಬಂದು ಉಪದೇಶ ಕೊಡ್ಲಿಕ್ಕಾಗ್ತದ? ಯಾಕದು ಉಪದೇಶಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ? ಕನಸಿನೊಳಗೆ ಉಪದೇಶಕ್ಕೆ ಯಾಕೆ ಬರುವುದಿಲ್ಲ? ಅವರವ್ರ ಕನಸು ಅವರಿಗೆ. ಇಲ್ಲ ಸ್ವಾಮಿ, ನೀವೇ ನನ್ನ ಕನಸಿನೊಳಗೆ ಬಂದು ನನಗೆ ಉಪದೇಶನೇ ಕೊಟ್ಟಿದ್ರಿ, ಅಲ್ಲೂ ಹಿಂಗ ಮಂತ್ರ ಎಲ್ಲ ಹೇಳಿಕೊಟ್ಟಿದ್ರಿ, ಅಲ್ಲೂ ನನಗೆ ಹಿಂಗ ಜ್ಞಾನ ಆಗಿತ್ತು. ವೆರಿ ಗುಡ್, ಕನಸಿನಾಗ ಹೇಳಿಕೊಟ್ಟೆ, ಕನಸಿನಾಗ ಕೇಳಿಸ್ಕೊಂಡು ಕನಸಿನಾಗ ಜ್ಞಾನ ಆಯ್ತು. ಈಗಂತೂ ಜ್ಞಾನ ಆಗಿಲ್ಲ ನಿನಗೆ, ಈಗ ನೀನು ಇನ್ನೂ ಬದ್ಧ ಹೆಂಗಿದ್ದೀಯೋ ಹಂಗೆ ಇದ್ದೀಯ. ಹಾಂ, ಅದು ನಿಜ, ಕನಸಿನ ಜ್ಞಾನ ಆಗಿತ್ತು, ಈಗ ನಾನು ಸಂಸಾರಿ. ಅಂದರೆ ಈ ಮಹಾವಾಕ್ಯೋಪದೇಶ ಕನಸಿನ ಕ್ಷೇತ್ರದಲ್ಲಿ ಉಪಯೋಗಕ್ಕೆ ಬರಲ್ಲ, ಇಗ್ನರೆಂಟ್ ಜೀವಾತ್ಮನಿಗೆ ಬರಲ್ಲ. ಇಬ್ಬರು ಇತರರಿಬ್ಬರು, ಯಾರು ಒಬ್ಬ ಜೀವಾತ್ಮ ಅಂದ್ಕೊಂಡವನು, ಇನ್ನೊಬ್ಬನು ಕನಸಿನಲ್ಲಿದ್ದವನು, ಇಬ್ಬರಿಗೂ ಮಹಾವಾಕ್ಯ ಉಪದೇಶ ಏನಕ್ಕೂ ಕೆಲಸಕ್ಕೆ ಬಾರದು. ಇವನಿಗೆ ಕೆಲಸಕ್ಕೆ ಬರ್ತದೆ. ಯಾರಿಗೆ? ಜಾಗೃತಾವಸ್ಥೆಯಲ್ಲಿ ತಾನು ಜೀವಾತ್ಮ ಎಂದು ಏನು ವ್ಯವಹಾರ ಮಾಡ್ತಾ ಇದ್ದಾನೆ ಇವನಿಗೆ ಕೆಲಸಕ್ಕೆ ಬರ್ತದೆ. ನ ಇತರ ಜೀವಯೋಹೋ, ತತ್ವಮಸಿ ವಾಕ್ಯ ಈ ವ್ಯವಹಾರದಲ್ಲಿ ಏನಿದ್ದಾನಲ್ಲ ಇವನು, ನಾನು ಜೀವಾತ್ಮ ಅಂತ ವ್ಯವಹಾರ ಮಾಡಿಕೊಂಡಿದ್ದಾನಲ್ಲ, ಇವನನ್ನು ಉದ್ದೇಶಿಸಿ ಉಪದೇಶ ಮಾಡಿದಾಗ, ನೀನು ತಂದೆಯಲ್ಲ, ನೀ ತಾಯಿಯಲ್ಲ, ನೀನು ಗಂಡಸಲ್ಲ, ನೀನು ಹೆಂಗಸಲ್ಲ, ನೀ ರೋಗಿಯಲ್ಲ, ನೀನು ಪರಬ್ರಹ್ಮನೇ ಇದ್ದೀಯ, ತತ್ವತ್ವಮ ಅಸಿ ಅನ್ನುವ ಮಹಾವಾಕ್ಯ ಉಪದೇಶ ಮಾಡಿದಾಗ ಇವನಿಗೆ ಜೀವಾತ್ಮ ತಾನಲ್ಲ ಅನ್ನುವಂಥ ಭ್ರಮೆ ಹೊರಟು ಹೋಗಿ ತಾನು ಪರಬ್ರಹ್ಮನಾಗಿ ಉಳಿದಕ್ಕೆ ಸಾಧ್ಯ ಅನ್ನುವಂಥದ್ದೇನಿದೆಯೋ ಇದು ಈ ವ್ಯಾವಹಾರಿಕ ಜೀವಾತ್ಮನಿಗೆ. ಮತ್ತೆ ಅವ್ರ ಹಣೆ ಬರ ಏನ್ರಿ, ಅವ್ರಿಗೆ ಯಾವಾಗ ಮುಕ್ತಿ? ಬ್ರಹ್ಮಣ್ಯವಸ್ಥಿತಾ ಮಾಯಾ ವಿಕ್ಷೇಪಾವೃತ್ತಿ ರೂಪಿಣಿ, ಆವೃತ್ತಿಯ ಖಂಡತಾಂ ತಸ್ಮಿನ್ ಜಗಜ್ಜೀವೋ ಪ್ರಕಲ್ಪಯೇ ಬ್ರಹ್ಮಣ್ಯವಸ್ಥಿತಾ ಮಾಯಾ ವಿಕ್ಷೇಪಾವೃತ್ತಿ ರೂಪಿಣಿ ಆವೃತ್ತಿಯ ಖಂಡತಾಂ ತಸ್ಮಿನ್ ಜಗಜ್ಜೀವೋ ಪ್ರಕಲ್ಪಯೇ. ಬ್ರಹ್ಮಣಿ ಅವಸ್ಥಿತ ಮಾಯ, ಬ್ರಹ್ಮನನ್ನ ಆಶ್ರಯಿಸಿಕೊಂಡಿರುವ ಮಾಯ, ಅಂತೂ ಮಾಯೆಗೆ ಒಂದು ಆಶ್ರಯ ಬೇಕೇ ಬೇಕು. ಮಾಯ ಜೀವನ್ನ ಆಶ್ರಯಿಸಿದೆಯೋ ಬ್ರಹ್ಮನನ್ನ ಆಶ್ರಯಿಸಿದೆಯೋ ಅನ್ನುವಂಥದ್ದು ಒಂದು ಅದ್ವೈತಿಗಳಲ್ಲಿ ಒಂದು ದೊಡ್ಡ ಜಿಜ್ಞಾಸೆ. ಈ ಅದ್ವೈತಿಗಳಿಗೆ ಇನ್ನೂ ಕ್ಲಿಯರ್ ಆಗಿಲ್ಲ ವೇದಾಂತಿಗಳಿಗೆ ಅನ್ನುವಂಥ ಜಿಜ್ಞಾಸೆ ಇದು. ಒಂದು ಮಾತ್ರ ಸತ್ಯ, ಜಿಜ್ಞಾಸದಲ್ಲಿ ನಾವು ಸ್ವಲ್ಪ ಭಾಗವಹಿಸೋಣ. ಒಂದು ಮಾತ್ರ ಸತ್ಯ, ಜೀವಾತ್ಮನು ಸ್ವಾವಲಂಬಿ ಜೀವಾತ್ಮನು ಪರಾವಲಂಬಿ ಜೀವಾತ್ಮ. ಇನ್ನೊಂದನ್ನು ಅವಲಂಬಿಸಿದ್ದು ಯಾವುದೇ ಇರಲಿ, ಅದು ತನ್ನ ಸಹಜತೆಯಲ್ಲಿ ಜಡವೇ ಆಗಿರ್ತದೆ. ಜಡ ಜೀವಾತ್ಮ, ಈ ಜಡ ಜೀವಾತ್ಮನನ್ನು ಬ್ರಹ್ಮ ಮಾಯಾ ಯಾಕೆ ತಾನೇ ಆಶ್ರಯಿಸ್ಲಿಕ್ಕೆ ಹೋಗಬೇಕು? ಇವನು ಯೂಸ್ಲೆಸ್ ಜಡ, ಇವನನ್ನು ಆಶ್ರಯಿಸಿದ್ರೆ ನನಗೇನು ಸಿಗ್ತದೆ ಅಂತ ಮಾಯಾ ವಿಚಾರ ಮಾಡ್ತಾಳೆ. ಆದ್ದರಿಂದ ಜೀವಾತ್ಮನನ್ನು ಆಶ್ರಯಿಸುವ ಸಾಧ್ಯತೆ ಇದೆಯೋ ಇಲ್ಲೋ? ಇಲ್ಲ. ಜೀವಾತ್ಮನನ್ನು ಆಶ್ರಯಿಸಿಲ್ಲ ಅಂದರೆ ಯಾರನ್ನು ಆಶ್ರಯಿಸಬೇಕು? ಬ್ರಹ್ಮ. ಬ್ರಹ್ಮನನ್ನು ಆಶ್ರಯಿಸಿರಬಹುದಲ್ಲವೇ? ನೋಡು, ಬ್ರಹ್ಮನ ಆಶ್ರಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗಿದ್ದೆ ಆದರೆ ಮಾಯಾ ಸುಟ್ಟು ಹೋಗ್ತದೆ. ಬ್ರಹ್ಮ ಕೇವಲ ಶುದ್ಧ ಚೈತನ್ಯ, ಮಾಯಾ ಮಿಶ್ರಿತ ಜಡ. ಸ್ವಲ್ಪ ನಾ ಇದ್ದು ಹೋಗ್ತೀನಿ ಇಲ್ಲೇ ಅಂತ ಬ್ರಹ್ಮನ ಹತ್ರ ಮಾಯಾ ಬಂದಿದ್ರು ಕೂಡ ಒಂದು ಕ್ಷಣವೂ ಇರಲಿಕ್ಕಾಗುವುದಿಲ್ಲ, ಸುಟ್ಟು ಹೋಗ್ಬಿಡ್ತದೆ. ಅಂದ್ರೆ ಏನಾಗ್ತೀಗ? ಬ್ರಹ್ಮನನ್ನು ಆಶ್ರಯಿಸಿಲ್ಲ, ಜೀವಾತ್ಮನನ್ನು ಆಶ್ರಯಿಸಿಲ್ಲ. ಹಾ, ಅದಕ್ಕೆ ನೋಡಿ ನಾವೊಂದು ದಾರಿ ಹುಡುಕಿದ್ದೀವಿ. ಏನು? ಅನಿರ್ವಾಚ್ಯ. ಅಲ್ಲಿಯೋ ಇಲ್ಲಿಯೋ ಅಂತ ಏನು ಹೇಳಲಿಕ್ಕೆ ಆಗದೇ ಇಲ್ಲ. ಅನಿರ್ವಾಚ್ಯ. ಆದರೆ ಕೆಲವರು ಮಾತ್ರ ಇದಕ್ಕೆ ಉತ್ತರ ಹುಡುಕಿದ್ದಾರೆ. ಮಾಯೆಯು ಯಾರನ್ನ ಆಶ್ರಯಿಸಿದೆ ಎನ್ನುವ ಪ್ರಶ್ನೆಯನ್ನ ಯಾರು ಕೇಳ್ತಾರೋ ಅವರನ್ನ ಆಶ್ರಯಿಸಿತ್ತು. ಜಾಣರಾದವರು ಉತ್ತರವನ್ನು ಕಂಡುಕೊಂಡಿದ್ದಾರೆ. ಸುಮ್ಮನೆ ಮಧ್ಯ ಮಧ್ಯದಲ್ಲಿ ಬಾಯಿ ಆಗ್ಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋ ಅಂದ್ರೆ ಪಾರಾಗ್ತೀಯ. ನೀನಾದ್ರೂ ಪ್ರಶ್ನೆ ಕೇಳಿ ಶುರು ಮಾಡಿದ್ರೆ ಮಾಯಾ ಯಾರಿಗೆ ಅಂಟುಕೊಂಡಿರ್ತದೆ? ನಿನ್ನನ್ನೇ ಅಂಟುಕೊಂಡಿರ್ತದೆ. ಯಾಕೆ ಅಂತಂದ್ರೆ ನೀ ಬ್ರಹ್ಮನ ನೀ ಜೀವನ ಮೊದಲು ನಿರ್ಧಾರ ಮಾಡು. ನೀ ಬ್ರಹ್ಮ ಅಂತ ನಿರ್ಧಾರ ಮಾಡಿದ್ದಾದ್ರೆ ಬ್ರಹ್ಮನನ್ನ ಮಾಯಾ ಆಶ್ರಯಿಸಿಲ್ಲ. ನಿನ್ನನ್ನು ನೀನು ಇನ್ನೂ ಜೀವಾತ್ಮ, ನನಗೆ ಬ್ರಹ್ಮಜ್ಞಾನ ಆಗಿಲ್ಲ, ಬ್ರಹ್ಮ ನನಗೆ ಗೊತ್ತಿಲ್ಲ, ಬ್ರಹ್ಮನ ಅರಿವು ನನಗಿಲ್ಲ ಅನ್ನುವಂಥದ್ದು ನಿನಗೆ ಆಗಿದ್ದೆ ಆದರೆ ನಿನ್ನನ್ನು ಆಶ್ರಯಿಸಿದೆ. ಈಗ ನಿನ್ನನ್ನು ಜೀವಾತ್ಮ ಅಂತ ಕರೆದು ನಾನು ಯಾಕೆ ಪಾಪ ಕಟ್ಕೊಳ್ಳಿ? ನಿನ್ನನ್ನು ಆಶ್ರಯಿಸ್ಕೊಟ್ಟು ಏ ಈ ಮಾಯಾ ಹಿಡಿತ ನನಗೆ ಬೇಡ. ವೆರಿ ಗುಡ್. ಶಾಸ್ತ್ರಕ್ಕೆ ಶರಣು ಹೋಗು, ಗುರುಗಳಲ್ಲಿ ಅಧ್ಯಯನ ಮಾಡು, ಮಹಾವಾಕ್ಯ ಉಪದೇಶ ಅರ್ಥ ಮಾಡ್ಕೋ, ಪಾರಾಗ. ಪಾರಾದ್ಮೇಲೆ ಆ ಮಾಯಾ ಎಲ್ಲಿದ್ದಾಳ ನಂಗೆ ಗೊತ್ತಾಗ್ತದ? ಇನ್ನು ಪಾರಾಗೇ ಇಲ್ಲ ಅಂತ. ಅದಕ್ಕೆ ಈ ಶ್ಲೋಕದಲ್ಲಿ ಸ್ವಲ್ಪ ಗ್ಲಿಂಪ್ಸಸ್ ಈ ವಿಚಾರವಾಗಿ ಎರಡು ಮಾತು ಹೇಳ್ತಾ ಇದ್ದಾರೆ. ಬ್ರಹ್ಮಣಿ ಅವಸ್ಥಿತ ಮಾಯಾ ವಿಕ್ಷೇಪ ಆವೃತ್ತಿ ರೂಪಿಣಿ. ಬ್ರಹ್ಮಣಿ ಮಾಯಾ ವಿಕ್ಷೇಪ ಆವೃತ್ತಿ ರೂಪಿಣಿ ಅವಸ್ಥಿತ. ಬ್ರಹ್ಮಣಿ ಅವಸ್ಥಿತ ಮಾಯಾ, ಮಾಯೆಯು ಬ್ರಹ್ಮನನ್ನು ಆಶ್ರಯಿಸಿದ್ದಾಳೆ. ಎಂತಹ ಮಾಯಾ ಅಂದರೆ ವಿಕ್ಷೇಪ ಆವೃತ್ತಿ ರೂಪಿಣಿ ಮಾಯಾ. ಮಾಯೆಗೆ ಎರಡು ಶಕ್ತಿಗಳಿವೆ ಅಂತ ದೃಗ್ದೃಶ್ಯ ವೇಕದ ಪ್ರಾರಂಭದಲ್ಲಿ ಅಭ್ಯಾಸ ಮಾಡಿತ್ತು. ಒಂದು ಶಕ್ತಿ ಆವರಣ, ಇನ್ನೊಂದು ಶಕ್ತಿ ವೀಕ್ಷೆ. ಅದನ್ನು ಜ್ಞಾಪಕಕ್ಕೆ ತೊಗೊಂಡ್ಬಂದು ಇಲ್ಲಿ ಹೇಳ್ತಾರೆ ಏನು ಅಂತಂದರೆ, ಬ್ರಹ್ಮಣಿ ಬ್ರಹ್ಮನಲ್ಲಿ ಮಾಯೆಯು ವಿಕ್ಷೇಪ ಆವೃತ್ತಿ ರೂಪಿಣಿ ಅವಸ್ಥಿತ. ಅಲ್ಲಿ ಇದ್ಕೊಂಡು ಏನು ಮಾಡಿದೆ ಅದು? ಈಗ ಒಂದು ತಸ್ಮಿನ್ ಅಖಂಡತಾಂ ಆವೃತ್ಯ, ಆ ಬ್ರಹ್ಮನಲ್ಲಿಯ ಅಖಂಡತೆಯನ್ನು ಆವೃತ್ಯ ಮುಚ್ಚಿ ಹಾಕಿ ಆಮೇಲೆ ಏನು ಮಾಡಿದೆ? ಜಗತ್ ಜೀವವು ಪ್ರಕಲ್ಪಯೇತ. ವಿಕ್ಷೇಪ ಏನು ಮಾಡ್ತು? ಜೀವ ಜಗತ್ತನ್ನು ಸೃಷ್ಟಿ ಮಾಡ್ತು. ಒಂದು ಕಡೆಗೆ ಬ್ರಹ್ಮನನ್ನು ಮುಚ್ಚಿ ಹಾಕ್ತು, ಇನ್ನೊಂದು ಕಡೆಗೆ ಏನು ಮಾಡ್ತು? ಜೀವ ಜಗತ್ತನ್ನು ಸೃಷ್ಟಿ ಮಾಡ್ತು. ಸಮಯ ಬ್ರಹ್ಮನು ಅನಂತನೋ ಸೀಮಿತನೋ? ಅನಂತ ಅಖಂಡವಾದ ಅನಂತವಾದ ಬ್ರಹ್ಮನನ್ನ ಈ ಮಾಯಾ ಹೇಗೆ ಮುಚ್ಚಾಕ್ತು ಅಂದ್ರೆ, ಮಾಯೆಯು ಅನಂತವಾಗಿದೆಯಾ, ಮಾಯೆಯು ಅಖಂಡವಾಗಿದೆಯಾ? ನೀವು ಅಂದ್ರೆ ಸಿಕ್ಕಾಕೊತೀಯ. ಮಾಯೆಯು ಅನಂತವಾಗಿದೆ ಅಖಂಡವಾಗಿದೆ ಅಂತಂದ್ರೆ ಮಾಯೆಗೆ ನಾಶ ಇಲ್ಲ ಅಂತ ಆಗ್ತದೆ. ಬ್ರಹ್ಮನಿಗೂ ನಾಶ ಇಲ್ಲ, ಮಾಯೆಗೂ ನಾಶ ಇಲ್ಲ, ಜೀವಾತ್ಮನಿಗಂತೂ ನಾಶನೇ ಇಲ್ಲ. ಇವನು ಪರ್ಮನೆಂಟ್ ಜೀವಾತ್ಮ, ಪರ್ಮನೆಂಟ್ ಜಗತ್ ಮಾಯ, ಪರ್ಮನೆಂಟ್ ಬ್ರಹ್ಮ. ಹೊಟ್ಟೆ ಹೊಡೀರಿ ಎಲ್ಲ ಒಂಚೂರು. ಯಾಕೋ ಭಾರಿ ಕನ್ಫ್ಯೂಷನ್ ಅದ. ಏನು ಕನ್ಫ್ಯೂಷನ್ ಇಲ್ಲ, ನಮ್ಮ ಉಪದೇಶ ಕೇಳು ಎಲ್ಲ ಕನ್ಫ್ಯೂಷನ್ ಹೋಗ್ತಾವೆ. ಏನು ಅಂದರೆ, ಜಗತ್ ಜೀವವು ಪ್ರಕಲ್ಪ ಏತ. ಜೀವ ಜಗತ್ತುಗಳು ಕಲ್ಪಿಸಲ್ಪಟ್ಟಿವೆ. ಇದು ಕೇಳಿಸ್ಲಿಲ್ಲ ನಿಮಗೆ? ಹಾವು ಹೇಗೆ ಕಲ್ಪಿಸಲ್ಪಟ್ಟಿದೆಯೋ ಹಾಗೆ ಜೀವ ಜಗತ್ತುಗಳು ಕಲ್ಪಿತವಾಗಿವೆ. ಯಾವ ಕಲ್ಪಿತವಾಗಿವೆ ಅವು ಕಲ್ಪಿತವಾಗಿವೆ ಅಂತ ನಾನು ಚೆನ್ನಾಗಿ ತಿಳಿದುಕೊಂಡದ್ದೇ ಆದರೆ, ಕಲ್ಪಿತದ ಬಗ್ಗೆ ಯಾರಾದರೂ ತಲೆ ಕೆಡಿಸ್ಕೋತಾರ? ಅಷ್ಟು ಅರ್ಥ ಆಗಬಾರ್ದ ನಿನಗೆ. ಮೊದಲನೇದ್ದು, ನೀನು ಕಲ್ಪನೆ ಮಾಡುವಾಗ ನಾನು ನಿನಗೆ ಸಹಾಯ ಮಾಡಿಲ್ಲ. ಬ್ರಹ್ಮ ಹೇಳ್ತಾನೆ, ನೀನು ಕಲ್ಪಿಸಿಕೊಳ್ಳುವಾಗ ನಾನು ನಿನಗೆ ಸಹಾಯ ಮಾಡಿಲ್ಲ. ಇಂತಿಂಥ ಕಲ್ಪನೆ ಮಾಡ್ಕೋ, ಹಿಂಗೆ ಮಾಡ್ಕೋ, ನೀನು ಅಜ್ಞಾನಿ ಅಂತ ಅಂದ್ಕೋ, ನೀನು ಜನ್ಮ ಅದು ಅಂತ ಅಂದ್ಕೋ, ನಾನೇನಾದರೂ ಬಂದು ಹೇಳಿದ್ನೇನು? ನಿನ್ನ ಪಾಡಿಗೆ ನೀ ಕಲ್ಪನೆ ಮಾಡಿಕೊಂಡ್ರೆ ನಾನೇನು ಮಾಡಲಿಕ್ಕಾಗ್ತದಕ್ಕೆ? ಸಂವಾದ ಬ್ರಹ್ಮನಿಗೂ ಮತ್ತು ಮಾಯೆಗೂ ಸಂವಾದ. ನಿನ್ನ ಕಲ್ಪನಾ ಶಕ್ತಿಯಿಂದ ನಿನ್ನ ಜಗತ್ತು ಜೀವರಾಶಿಗಳನ್ನು ನೀನು ನಿನ್ನಷ್ಟಕ್ಕೇ ಕಲ್ಪನೆ ಮಾಡಿಕೊಂಡಿದ್ದಾದರೆ ನಾನೇನು ತಾನೇ ಮಾಡಲಿಕ್ಕಾಗ್ತದೆ? ಇಲ್ಲ, ನನಗೆ ಸಾಕಾಗಿದೆ, ಇದನ್ನು ಬಿಡುಗಡೆ ಬೇಕಾಗಿದೆ. ಈ ಇದರಿಂದ ಅಂದರೆ ಯಾವುದರಿಂದ? ಈ ಜಗತ್ತಿನ ಈ ಜಗತ್ತು ಅಂದರೆ ಯಾವ ಜಗತ್ತು? ಇದು ನಿನ್ನಿಂದ ಆ ಜಗತ್ತು, ನನ್ನಿಂದ ಆ ಜಗತ್ತು, ನನ್ನಿಂದ ಆ ಜಗತ್ತು ಅಂದರೆ ಇದು ನಿನ್ನಿಂದ ಯಾವ ಥರ ಆಗಿದೆ? ಇದು ವಾಸ್ತವಿಕವಾಗಿ ತಂದೆಗೆ ಮಗ ಹುಟ್ಟಿದಂತೆ ಆಗಿದೆಯಾ? ಈ ಜಗತ್ತು ನಿನ್ನಿಂದ ಹುಟ್ಟಿಕೊಂಡಿದೆಯಾ? ನಿನ್ನಿಂದ ಆಗಿದೆ, ನಿನ್ನಿಂದ ಆಗಿದೆ, ನಿನ್ನಿಂದ ಹೆಂಗಾಗಿದೆ ಇದು ಜಗತ್ತು? ಇಲ್ಲ ಇಲ್ಲ, ನನ್ನಿಂದ ಕಲ್ಪಿತವಾಗಿದೆ. ಅದು ನಿನ್ ಚೆನ್ನಾಗಿ ಅರ್ಥ ಆಗಿದೆನ? ಅರ್ಥ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿ ಅರ್ಥ ಆದ್ಮೇಲೆ ಬಾ ನನ್ನ ಹತ್ರ. ಕಲ್ಪಿತವು ಕಲ್ಪಿತ ಎನ್ನುವುದು ಸ್ಪಷ್ಟವಾಗಬೇಕು. ಆವಾಗ ಹೊರಗೆ ಬರೋದು ಯಾವುದ್ರಿಂದ ಹೊರಗೆ ಬರೋದು ಅನ್ನೋದು ಬಾಕಿ ಉಳಿಯೋದೇ ಇಲ್ಲ. ಆ ಬ್ರಹ್ಮನ ಅಖಂಡತೆಯನ್ನ ಆವರಣವು ಮುಚ್ಚಿ ಹಾಕುತ್ತದೆ. ವಿಕ್ಷೇಪವು ಜೀವ ಜಗತ್ತನ್ನ ಕಲ್ಪಿಸ್ತದೆ. ಹೀಗಾಗಿ ಈ ಮಾಯಾ ಭಾರಿ ಬಲಗೊಂಡಿದೆ, ಬಲವನ್ನು ಹೊಂದಿದೆ, ಆದರೆ ಸ್ವತಃ ದುರ್ಬಲವಾಗಿದೆ. ಮಾಯಾ ಸ್ವತಃ ದುರ್ಬಲವಾಗಿದೆ, ಆದರೆ ಸಾಕಷ್ಟು ಬಲವನ್ನು ಹೊಂದಿದೆ. ಏನು ಸ್ವಾಮಿ, ಈ ದುರ್ಬಲವಾದಂತಹ ಈ ಮಾಯೆಗೆ ಬಲ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಎಲ್ಲ ಜೀವಾತ್ಮರು ಕೂಡಿ ಅದಕ್ಕೆ ಅಷ್ಟೋತ್ತರ ಅರ್ಚನೆ ಪೂಜಾ ವಿಧಾನ ಎಲ್ಲ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಬಲ ಕೊಟ್ಬಿಟ್ರು. ಯಾರಿಗೆ ಕೊಟ್ಬಿಟ್ರು? ಎಂಥ ಮಾಯಿಗೆ? ದುರ್ಬಲವಾದ ಮಾಯಿಗೆ ಈ ಜೀವಾತ್ಮರು ಎಲ್ಲರೂ ಕೂಡಿ ವವ ಬಲ ಕೊಟ್ಬಿಟ್ರು. ಇವತ್ತು ಮಾಯಾ ಸಬಲ, ಬ್ರಹ್ಮ ದುರ್ಬಲ. ಬ್ರಹ್ಮ ದುರ್ಬಲ ಆಗಿಬಿಟ್ಟಾನೆ ಅವಿವೇಕಿಗಳ ದೃಷ್ಟಿಯಲ್ಲಿ. ಆದ್ದರಿಂದ ಪರಿಹಾರವನ್ನು ತೋರಿಸ್ತಾರೆ ನೋಡ್ರಿ. ಜೀವಾದಿಷ್ಟ ಚಿದಾಭಾಸ ಭವೇತ್ ಭೋಕ್ತಾ ಹಿ ಕರ್ಮ ಕೃತ ಭೋಗ್ಯ ರೂಪಮಿದಂ ಸರ್ವಂ ಜಗತ್ ಸ್ಯಾದ್ಭೂತ ಭೌತಿಕಂ ಜೀವೋದ್ದಿಷ್ಟಶ್ಚಿದಾಭಾಸಃ ಭವೇತ್ ಭೋಕ್ತಾ ಹಿ ಕರ್ಮಕೃತ್ ಭೋಗ್ಯರೂಪಮಿದಂ ಸರ್ವಂ ಜಗತ್ ಸ್ಯಾದ್ಭೂತ ಭೌತಿಕಂ ಪಂಚಮಹಾಭೂತಗಳಿಂದ ಕೂಡಿದವ ಈ ಭೌತಿಕ ಜಗತ್ತು ಅಂತ ಏನಿದೆಯೋ ಇದಷ್ಟೂ ಜಗತ್ತು ಭೋಗ್ಯ ರೂಪಂ ಯಾರಿಗೆ ಆಕಾಶ ಭೋಗ್ಯ ರೂಪಂ ವಾಯು ಅಗ್ನಿ ನೀರು ಪೃಥ್ವಿ ಎಲ್ಲ ಭೋಗ್ಯ ರೂಪಂ ವನಸ್ಪತಿ ಹಾಗೂ ಹಣ್ಣು ಕಾಯಿಗಳು ಅನ್ನ ಎಲ್ಲವೂ ಭೋಗ್ಯ ರೂಪ ಯಾರಿಗೆ ಬ್ರಹ್ಮನಿಗೋ ಮಾಯ ಅದು ವಿಚಾರ ಮಾಡಿ ಮಾಯೆಯಿಂದ ಸೃಷ್ಟಿತವಾದ ಪಂಚಮಹಾಭೂತಗಳ ಈ ಭೌತಿಕ ಜಗತ್ತು ಇದು ಭೋಗವಾಗಿದೆ ಯಾರಿಗೆ ಮಾಯೆಯಿಂದ ಸೃಷ್ಟಿದಾದ್ಮೇಲೆ ಮಾಯೆಗೆ ಭೋಗ ಹೆಂಗಾಗ್ತದೆ ಮಾಯೆಗೆ ಇದು ಭೋಗ ವಸ್ತು ಅಲ್ಲ ಬ್ರಹ್ಮನಿಗೆ ಇದು ಭೋಗ ವಸ್ತು ಅಲ್ಲ ಭೋಗ್ತಾ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಇದು ಭೋಗ್ಯ ಭೋಗ್ತಾ ಹಿ ಕರ್ಮಕೃತ್ ಕರ್ಮಕೃತ್ ಭೋಗ್ತಾ ಹಿ ಈ ಕರ್ಮವನ್ನು ಮಾಡಿಕೊಂಡು ಹೋಗ್ತಾ ಇರುವಂತಹ ಕರ್ತೃ ಏನಿದ್ದಾನೋ ಭೋಗ್ತಾ ಏನಿದ್ದಾನೋ ಈ ಭೋಗ್ತಾನಿಗೆ ಇವೆಲ್ಲವೂ ಭೋಗ್ಯ ವಸ್ತುಗಳು ಜಗತ್ತು ಎನ್ನುವ ವಸ್ತು ಜಗತ್ತು ಎನ್ನುವ ಪದಾರ್ಥ ಜಗತ್ತು ಎನ್ನುವ ಕ್ಷೇತ್ರ ಇದು ಭೋಗ್ಯ ಯಾರಿಗೆ ಭೋಗ್ಯ ಭೋಕ್ತೃವಿಗೆ ಭೋಗ್ಯ ಈಗ ಮುಂದಿನ ಪ್ರಶ್ನೆ ಇಷ್ಟೇ ಭೋಕ್ತೃ ಯಾರು ನೀವು ಅಂತೀರಿ ಕರ್ತೃ ಓಕೆ ಕರ್ತೃ ಯಾರು ನಾನು ಹೇಳಿದ್ದೀನಿ ಕ್ಯಾಟಗರಿ ಹೇಳ್ರಿ ಆರೋಪಿತ ಜೀವಾತ್ಮ ಯಾರವನು ದೀಸ್ತ ಚಿದಾಭಾಸ ಅಂತಃಕರಣದಲ್ಲಿ ಒಡಮೂಡಿದ ಪ್ರತಿಬಿಂಬ ಅಂತಃಕರಣದಲ್ಲಿ ಒಡಮೂಡಿದ ಪ್ರತಿಬಿಂಬ ಅಂತ ಏನಿದೆಯೋ ಚಿದಾಭಾಸ ಅಂತ ನಾವು ಕರೆದಿದ್ದೇವೆ ಅವನು ಕರ್ತ ಆ ಕರ್ತ ಭೋಗಗಳನ್ನು ಭೋಗಿಸುವ ಭೋಕ್ತ ಆ ಭೋಕ್ತಾನಿಗೆ ಈ ಜಗತ್ತು ಎಲ್ಲವೂ ಕೂಡ ಏನದು ಭೋಗ್ಯ ವಸ್ತು ಈಗ ಈ ಕರ್ತ ಭೋಗ್ತಾ ಇದ್ದಾನಲ್ಲ ಇವನು ಬಂದಾನ ಈಗ ಏನು ನನಗೆ ಬಿಡುಗಡೆ ಮಾಡ್ರಿ ನನ್ನನ್ನು ಪಾರ್ ಮಾಡ್ರಿ ಮೊದಲು ಹೇಳ್ತಾರೆ ಯಾವಾಗಿನಿಂದ ಅವನು ಕರ್ತ ಭೋಗ್ತ ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ ಅನಾದಿಕಾಲಮಾರಭ್ಯ ಮೋಕ್ಷಾತ್ ಪೂರ್ವಮಿದಂ ದ್ವಯಂ ವ್ಯವಹಾರೇ ಸ್ಥಿತಂ ತಸ್ಮಾತ್ ಉಭಯಂ ವ್ಯಾವಹಾರಿಕಂ ಚಿದಾಭಾಸ ಸ್ಥಿತಾ ನಿದ್ರಾ ವಿಕ್ಷೇಪಾವೃತ್ತಿ ರೂಪಿಣಿ ಆವೃತ್ಯ ಜೀವ ಜಗತಿ ಪೂರ್ವೇ ನೂತ್ನೇನು ಕಲ್ಪಯೇ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಹಾ